ಇವರ ಕೃಷಿ ಹಾಗೂ ಯಕ್ಷಗಾನದ ಅನುಭವನ ಇವತ್ತು ನಾವು ಕೇಳೋಣ. ಸೀತಾರಾಮ ಸುಬ್ಬೆ ಹೆಗಡೆಯವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. 4 ದಶಕಗಳ ಸುದೀರ್ಘವಾದಂತಹ ಒಂದು ಯಕ್ಷಗಾನದ ಅನುಭವ ನಿಮ್ದು, ಸ್ವಲ್ಪ ನಿಮ್ಮ ಹಿನ್ನೆಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ನಾನು 1980ರಲ್ಲಿ ಉಮಾಮೇಶ್ವರ ಯಕ್ಷಗಾನ ಕಲಾವೃದ್ಧ ಸಂಘ ಹೊಸ ಕುಳಿಯಳಿ ಅಲ್ಲಿಂದ ಯಕ್ಷಗಾನವನ್ನು ಆರಂಭ ಮಾಡಿದ್ದು. ಅಲ್ಲಿಂದ ಆರಂಭ ಮಾಡಿ ಬೈಠಕ್ ಅರ್ಥಧಾರಿಯಾಗಿ ಆಮೇಲೆ ಅಲ್ಲಿಂದ ನಾಗರಕೊಡುಗೆ ಮೇಳಾಳಿ ಆ ಮೇಳಕ್ಕೆ ಹೋದೆ. ಅಲ್ಲಿ ಹೋದ್ಮೇಲೆ ಆಮೇಲೆ ಅದು ಯಕ್ಷಗಾನ ಗೀಳು ಬಂತು ನನಗೆ. ಆಮೇಲೆ ಅದನ್ನ ಉಪಜೀವನವಾಗಿ ಮಾಡಿಕೊಂಡು ಮುಂದೆ ಹೋಗೋ ನೋಡಿದ್ರೆ ಅದೇ ನನ್ನ ಜೀವನಕ್ಕೆ ಆಧಾರ ಆಯ್ತು. ಈಗ ಯಕ್ಷಗಾನಮಯ ಜೊತೆಯಲ್ಲಿ ಕೃಷಿಯನ್ನು ಮಾಡ್ತಿದ್ದೆ. ಅಲ್ಲಿ ಯಕ್ಷಗಾನ ಇದ್ದಾಗ ಯಕ್ಷಗಾನಕ್ಕೆ ಹೋಗೋದು, ಇಲ್ಲದೆ ಹೋದಾವಾಗ ಇಲ್ಲಿ ಕೃಷಿ ಮಾಡೋದು ಮನೆಯಲ್ಲಿ ಬಂದು. ಈಗ 4 ದಶಕಗಳ ಹಿಂದಿನ ಒಂದು ದಿವಸಗಳನ್ನು ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳಿ. ಆರಂಭದ ದಿವಸಗಳು ಹೇಗಿತ್ತು? ಯಕ್ಷಗಾನ ನಿಮ್ಮ ಕುಟುಂಬದಲ್ಲಿಯೂ ಕೂಡ ಯಕ್ಷಗಾನದ ಹಿನ್ನೆಲೆ ಇತ್ತ ಹೇಗೆ? ಇಲ್ಲ, ನಮ್ಮ ಕುಟುಂಬದಲ್ಲಿ ಹಿನ್ನೆಲೆ ಯಾರ್ದು ಇಲ್ಲ. ಪ್ರಥಮವಾಗಿ ನಾನೊಬ್ಬನೇ ಯಕ್ಷಗಾನ ರಂಗಕ್ಕೆ ಬಂದವ. ಒಂದು ದಿವಸ ಹೀಗೆ ಮನೆಯಲ್ಲಿ ಯಕ್ಷಗಾನ ಕಳಿಸ್ಲಿಕ್ಕೆ ಮನಸ್ಸಿಲ್ಲ. 9th ಅಷ್ಟೇ ಮಾಡಿದ್ದು. ಆಮೇಲೆ ನನಗೆ ಯಕ್ಷಗಾನ ಬಗ್ಗೆ ಭಾರಿ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಯಕ್ಷಗಾನ ಎಲ್ಲೇ ಬಯಲಾಟ ಆಗಲಿ ಹೋಗುದು, ನೋಡುದು, ಅವ್ರ ಕಾಲನ್ನು ನೋಡುದು, ಕುಣಿಯುದು. ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ವೇಷ ಬಾಳನ್ನ ನೋಡಿ ಅವ್ರ ಹೆಜ್ಜೆಯನ್ನು ಕಂಡು ಕಲ್ತ್ಕೊಂಡೆ. ಅದನ್ನು ನೋಡೇ ನಾನು ಹೆಜ್ಜೆಯನ್ನು ಕಲ್ತ್ಕೊಂಡೆ. ಪ್ರಾರಂಭದ ಹಂತದಲ್ಲಿ ನಿಮ್ಮ ಗುರುಗಳು ಯಾರು? ಅವಾಗ ರಾಮ ಹೆಗಡೆ ಚಿಟ್ಟಾಣಿ ಹೇಳಿ ಅವರು ಒಬ್ರು ಗೋವಿಂದ ಭಟ್ರು ಗುಡ್ಡೆಬಾಳು ಅವರಿಲ್ಲ ಈಗ ತಿರುಗಿದ್ರೆ ಅವ್ರ ಕೈಯಿಂದ ಕಲ್ತಿದ್ದು ಹೊಸಕುಳಿಯಲ್ಲಿ. ಆಮೇಲೆ ಇಲ್ಲಿ ಬಂದ್ಮೇಲೆ ನಾನೇ ಗುರು ಆದೆ. ಈಗ ಯಕ್ಷಗಾನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಕೂಡ ನೀವು ನಿರ್ವಹಿಸಿದಂಥವ್ರು, ಕೆಲವು ಪ್ರಮುಖವಾದಂತಹ ಪಾತ್ರಗಳು ಯಾವ್ಯಾವ? ನಾನು ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರನನ್ನು ಮಾಡಿದ್ದೇನೆ. ಭಸ್ಮಾಸುರನನ್ನು ಮಾಡಿದ್ದೇನೆ ವೀರರಸವೇ. ಆಮೇಲೆ ಚಂದ್ರಾಶ್ಚರ್ಯದಲ್ಲಿ ದುಷ್ಟಬುದ್ಧಿ ಮಾಡಿದ್ದೇನೆ, ಅದು ವೀರರಸ ಕಳನಾಯಕ. ಆಮೇಲೆ ಕಾರ್ತವೀರ್ಯ, ಸುಧನ್ಮ, ಕೃಷ್ಣ ಇದೆಲ್ಲ ಸೌಮ್ಯ ಪಾತ್ರ, ಇದನ್ನು ಮಾಡಿದ್ದೇನೆ. ಆಮೇಲೆ ಹಾಸ್ಯದಲ್ಲಿ ಕಾಳಿದಾಸ, ಕಾಶಿಮಾಣಿ, ಕೈಲಾಸ ಶಾಸ್ತ್ರಿ, ವನಪಾಲಕ, ಕಿರಾತ, ಕುಳಿಂದ ಈ ಜಾತಿ ವೇಷ ಎಲ್ಲವನ್ನು ಮಾಡಿದ್ದೇನೆ. ಈಗ ಯಕ್ಷಗಾನವನ್ನ ತರಬೇತಿ ಪಡೆಯುವಂತಹ ಒಂದು ಸಂದರ್ಭದಲ್ಲಿ ಈಗ ಬೇರೆ ಬೇರೆ ಪಾತ್ರಗಳಿಗೆ ಸೂಕ್ತವಾದಂತಹ ಒಂದು ನಾಟ್ಯವನ್ನು ಕೂಡ ಕಲಿಬೇಕಾಗ್ತದೆ. ಹೇಗೆ? ಹೌದು, ಕಲಿಬೇಕಾಗ್ತದೆ. ಅದೇ ಸ್ತ್ರೀ ವೇಷದ ಕುಣಿತ ಬೇರೆ, ಈ ಕಳನಾಯಕಂದೇ ಬೇರೆ, ಕಥಾನಾಯಕನಂದೇ ಬೇರೆ. ಕಳನಾಯಕನಿಗೆ ವೀರರಸ ಇರಬೇಕು, ಗತ್ತು ಗಾಂಭೀರ್ಯ ಬೇಕು. ಈ ಕಳನಾಯಕನಿಗೆ ಹಾಗಾದ್ರೆ ಈ ಪಾತ್ರಕ್ಕೆ ಹಾಗಾಗುವುದಿಲ್ಲ. ಸೌಮ್ಯ ಪಾತ್ರಕ್ಕೆ ಮೃದುವಾಗಿ ಕುಣಿಯಬೇಕು, ಹಾವಭಾವ ಮುಖಭಾವ ಎಲ್ಲ ಬೇರೆ ಬೇರೆ ತರ ಇರಬೇಕಾಗ್ತದೆ. ಹೆಣ್ಣು ವೇಷಕ್ಕೆ ಕಾಲು ಎತ್ತು ಆಗಿಲ್ಲ, ಸೀರೆ ಒಳಗಡೆಗೆ ಇರಬೇಕು ಕಾಲದು. ಹಾಗಾಗಿ ಹಾಕೊಂಡಂತ ಸ್ವಲ್ಪ ಸೌಮ್ಯವಾಗಿರ್ಬೇಕು. ಆ ಪಾತ್ರವನ್ನು ಮಾಡಿದ್ದೇನೆ ನಾನು. ಹಾಸ್ಯಗಾರನ ಪಾತ್ರಕ್ಕೆ ವಿಶಿಷ್ಟ ಬಾರಿ ಎಲ್ಲಾ ಇದನ್ನು ಬಳಸಬಹುದು. ನಾವು ಎಷ್ಟು ಎತ್ತರ ಬೇಕಾದ್ರು ಹಾರಬಹುದು, ಕುಣಿಬಹುದು, ಬೀಳಬಹುದು, ಹೇಳಬಹುದು ರಂಗದಲ್ಲಿ. ಅದು ಎಲ್ಲ ತರದ ಹೆಜ್ಜೆಯನ್ನು ಹಾಕಬಹುದು ಅದಕ್ಕೆ. ಈಗ ವಿಭಿನ್ನ ಪಾತ್ರಗಳಲ್ಲಿ ಸ್ಟೇಜ್ ಅಲ್ಲಿ ಬರಬೇಕು ಅಂದ್ರೆ ಅದಕ್ಕೆ ಭಿನ್ನವಾದಂತಹ ಒಂದು ಮುಖವರ್ಣಿಕೆಯು ಕೂಡ ಇರ್ತದೆ. ಈ ಮುಖವರ್ಣಿಕೆಯ ಬಗ್ಗೆ ಅದನ್ನ ಹೇಗೆ ಕಲ್ತ್ರಿ, ಏನೇನು ವ್ಯತ್ಯಾಸಗಳಿರ್ತವೆ ಇದ್ರ ಬಗ್ಗೆ? ಅಂದ್ರೆ ಈಗ ಭಸ್ಮಾಸುರನ ಮಾಡಿದ್ರೆ ವೀರರಸ ಬರ್ತದೆ, ಅದು ಮೇಕಪ್ ಅಲ್ಲಿ ಕಣ್ಣಲ್ಲಿ ಕೆಂಪು ಮಾಡಬೇಕು, ಆಮೇಲೆ ಹಳದಿ ಮಾಡಬೇಕು, ಆಮೇಲೆ ಬಿಳೆ ಮಾಡಿ, ಆಮೇಲೆ ಕಪ್ಪು ಮಾಡಿದಾಗ ಕಣ್ಣು ಎದ್ದು ಬರ್ತದೆ, ರೌದ್ರವಾಗಿ ಕಾಣುತ್ತದೆ. ಹಣೆಯಲ್ಲೂ ಬಿಳೆ ಹಣೆ ಮಾಡಿ ಅದಕ್ಕೆ ಕೆಂಪು ಪಟ್ಟಿ ಇಟ್ಟು, ಆಮೇಲೆ ಹುಬ್ಬಿಗೆಲ್ಲ ಈ ಸ್ಕ್ಯಾಪರ್ಗಳು ಸಿಗ್ತದೆ, ಅದನ್ನು ಹಚ್ಚಬೇಕು, ಹಾಗೆ ಮುಖ ರೌದ್ರವಾಗಿ ಕಾಣುತ್ತದೆ. ಸೌಮ್ಯ ಪಾತ್ರ ಮಾಡಿದವಾಗ ಕಣ್ಣಲ್ಲಿ ಕೆಂಪು ಹಚ್ಚಬಾರ್ದು, ಈ ಸೈಡಲ್ಲಿ ಮಾತ್ರ ಕೆಂಪು ಕೊಡುವುದು, ಮುಖ ನೈಸ್ ಆಗಿ ಮಾಡುವಂತ ಬಣ್ಣವನ್ನು ಮಾಡಬೇಕು. ಈಗ ಬಣ್ಣಗಾರಿಕೆಯ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಬಣ್ಣಗಳಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ? ಈಗ ಇತ್ತೀಚಿನ ವರ್ಷಗಳಲ್ಲಿ ಆ ಹಳೆ ಕಾಲದಲ್ಲಿ ಉಪಯೋಗಿಸುತ್ತಿರುವಂತಹ ಬಣ್ಣಕ್ಕೂ ಈಗಿನ ಬಣ್ಣಕ್ಕೂ ಏನಾದ್ರು ವ್ಯತ್ಯಾಸ ಉಂಟ? ಇಲ್ಲ, ಬಣ್ಣ ಯಾವುದು ವ್ಯತ್ಯಾಸ ಅಲ್ಲ, ಅದೇ ಬಣ್ಣವೇ ಇದೆ, ಬಿಳೆ, ಕೆಂಪು, ಹಳದಿ. ವಸ್ತುಗಳು ವಸ್ತುಗಳಂದ್ರೆ ಸ್ವಲ್ಪ ಬದಲಾವಣೆ ಆಗಿದೆ. ಈಗ ಏನು ಉಪಯೋಗಿಸ್ತಾರೆ? ಈಗ ಮೊದಲೆಲ್ಲ ಈ ಕಪ್ಪು ಅಂದ್ರೆ ಕಪ್ಪನ್ನೇ ತರ್ತಿದ್ರು, ಕಾಡಿಗೆ. ಈಗ ಹಾಗಲ್ಲ, ಕೊಬ್ಬರಿ ಎಣ್ಣೆಯನ್ನ ದೀಪ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ ಅನ್ನು ಕಮಚಿಟ್ಟು ಅದಕ್ಕೆ ಅದ್ರ ಆ ಕರಿಯಿಂದ ಮಾಡ್ತಾರೆ ಕಪ್ಪನ್ನ. ಈಗ ಮತ್ತೆ ಇದು ಈಗ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆಗಿ ಬರ್ತದೆ, ಈ ಕೆಂಪು ಮತ್ತು ಹಳದಿ. ಮೊದಲು ಹಾಗಲ್ಲ, ಇತ್ತು ಕೆಂಪು ಅಂದ್ರೆ ಕುಂಕುಮ ಆಗಿತ್ತು, ಕುಂಕುಮ. ಮತ್ತೆ ಹಳದಿ ಅಂದ್ರೆ ಅರಿಶಿನ, ಮನೆಯಲ್ಲೇ ಬಳಸುವಂತದ್ದು ಅರಿಶಿನ, ಕುಂಕುಮ. ಬಿಳೆ ಅಂದ್ರೆ ಸೇಡಿ ಬಳಸ್ಬಿಡ್ತಿದ್ರೆ ಆವಾಗ. ಈಗಾಗಲ್ಲ, ಇದು ಮೂರು ಪ್ರತ್ಯೇಕವಾಗಿ ಪ್ಯಾಕ್ ಅಲ್ಲೇ ಬರ್ತದೆ, ಅದ್ರಲ್ಲಿ ಕೆಮಿಕಲ್ ಸ್ವಲ್ಪ ಮಿಕ್ಸ್ ಇರ್ತದೆ, ನಾವು ಜಾಸ್ತಿ ಹಾಕ್ಬಿಟ್ರೆ ಕಣ್ಣಿಗೆ ಪೆಟ್ಟು ಆಗ್ತದೆ ಅದು. ಈ ಬಣ್ಣ ಹಾಕೋದು ಎಷ್ಟು ಮುಖ್ಯವೋ ಬಣ್ಣವನ್ನು ತೆಗೆಯುವುದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ತೆಗೆಯುವುದು ಹೇಗೆ? ಅದೇ ಬಣ್ಣ ಹಾಕುವಾಗ ಹೇಗೋ, ತೆಗೆಯುವಾಗ ಬಣ್ಣ ಹಾಕುವಾಗೂ ಕೊಬ್ಬರಿ ಎಣ್ಣೆಯನ್ನ ಅದಕ್ಕೆ ಸೇರಿಸಿಕೊಂಡೇ ಹಚ್ಚೋದು ಹಚ್ಚೋದು. ತೆಗೆಯುವಾಗಲೂ ಕೂಡ ಕೊಬ್ಬರಿ ಎಣ್ಣೆಯನ್ನೇ ಮತ್ತೆ ಮುಖಕ್ಕೆ ಹಾಕಿ ತೆಗಿಬೇಕು, ಇಲ್ಲದೆ ಹೋದ್ರೆ ಬರೋದಿಲ್ಲ. ಅದು ನೀರು ತಾಗಿಸಿದ್ರೆ ಬರೋದಿಲ್ಲ, ಸೋಪ್ ಹಾಕಿದ್ರು ಬರೋದಿಲ್ಲ. ಕೊಬ್ಬರಿ ಎಣ್ಣೆಯಲ್ಲಿ ತಕ್ಕೊಂಡೆ ಆಮೇಲೆ ಸೋಪ್ ಹಾಕ್ಬೇಕು ಮುಖಕ್ಕೆ. ಆಮೇಲೆ ಈಗ ವಿವಿಧ ಕಿರೀಟಗಳ ಬಗ್ಗೆ ಹೇಳಿ. ಈಗ ಆ ರಾಜವೇಷಕ್ಕೆ ಒಂದು ಗಂಭೀರವಾದ ಒಂದು ಕಿರೀಟದ ವ್ಯವಸ್ಥೆ ಇರ್ತದೆ, ಮತ್ತೆ ರಕ್ಕಸ ವೇಷಗಳಿಗೆ ಪ್ರತ್ಯೇಕವಾಗಿರ್ತದೆ, ಸ್ತ್ರೀ ವೇಷಕ್ಕೆ ಪ್ರತ್ಯೇಕವಾಗಿರ್ತದೆ, ಇದ್ರ ಬಗ್ಗೆ. ಹೌದು, ಅದೇ ಇರ್ತದೆ. ಈ ಮಹಿಷಾಸುರನ ಮಾಡಿದಾಗ ಅದು ಕೋಡ್ ಕಟ್ಟುತ್ತಾರೆ ಹಿಂದಿಗಡೆಗೆ, ಅಂದ್ರೆ ಕೋಣನ ಮುಖ ಆಗ್ತದೆ, ತಲೆಯ ಮೇಲೆ ಕೋಡ್ ಹಾಕಿ ಕೋಣನ ಮುಖ ಆಕಾರ ಮಾಡುವುದು. ಅದೇ ಈ ಭಸ್ಮಾಸುರನ ಮಾಡಿದಾಗ ಬಿಚ್ಚಮಂಡೆಯನ್ನು ಮಾಡುವುದು. ದುಷ್ಟಬುದ್ಧಿಯನ್ನು ಮಾಡುವಾಗ ಅದು ಕಿರೀಟ ಪ್ರತ್ಯೇಕವಾಗಿರ್ತದೆ. ಇದು ಸೌಮ್ಯ ಪಾತ್ರದ ಕಿರೀಟ, ಈ ಹಂಸ ಪಕ್ಷಿಯ ಮುಖವಾಡ ಬರ್ತದೆ ಆ ಕಡೆ ಈ ಕಡೆ. ಇದು ಹಾಗಲ್ಲ, ಇದು ಮೇಲ್ಗಡೆ ಹೋಗ್ತದೆ, ಇದು ಆ ಕಡೆ ಈ ಕಡೆ ಏನು ಇರುವುದಿಲ್ಲ. ಅದಕ್ಕೆ ಆ ಕಿರೀಟವನ್ನು ಕೂರಿಸುವುದು, ಅದು ಪ್ರತ್ಯೇಕವಾಗಿ ಕಾಣ್ತದೆ. ಆಗ ಸ್ತ್ರೀ ವೇಷಕ್ಕೆ ಹಿಂದೆಗಡೆಯಲ್ಲಿ ಕಟ್ತಾರೆ, ಮುಂದೆ ಕಟ್ಟುವುದಿಲ್ಲ, ಮುಂದೆ ಟೋಪನ್ ಹಾಕಿ ಹಿಂದೆಗಡೆಯಲ್ಲಿ ಹಾಕ್ತಾರೆ ಅದನ್ನ. ಆಮೇಲೆ ಈಗ ಅರ್ಥಗಾರಿಕೆಯ ಬಗ್ಗೆ ಹೇಳಿಗ ಪ್ರಸಂಗಕ್ಕೆ ಭಾಗವತರು ಏನು ಪದವನ್ನು ಹೇಳ್ತಾರೋ ಅದಕ್ಕೆ ಅರ್ಥ ಸೂಕ್ತವಾದಂತಹ ಒಂದು ಅರ್ಥವನ್ನ ನೀವು ಹೇಳ್ತೀರಿ. ಎದುರೊಳಗಳು ಹೇಳುವಂತಹ ಅರ್ಥಕ್ಕೆ ಪೂರಕವಾಗಿಯೋ ವಿರುದ್ಧವಾಗಿಯೋ ಕೂಡ ಅರ್ಥ ಹೇಳಬೇಕಂತ ಒಂದು ಸಂದರ್ಭ ಬರ್ತದೆ. ಈ ಅರ್ಥವನ್ನ ಸೃಷ್ಟಿ ಮಾಡೋದು ಹೇಗೆ ಅಂತ. ಹೌದು, ಈಗ ಭಾಗವತರು ಪದ್ಯ ಹೇಳಿದಾವಾಗ ಅದರನ್ನ ಸರಳ ಅನುವಾದ ಮಾಡುವುದು, ನೇರವಾಗಿ ಸರಳ ಅನುವಾದ ಮಾಡುದು. ಮಧ್ಯ ಮಧ್ಯದಲ್ಲಿ ನಮಗೆ ಬೇರೆ ಶಬ್ದವನ್ನು ಬಳಸಿ ಆಡಬೇಕು, ಜನರಿಗೆ ರಂಜನೆ ಕೊಡಬೇಕು. ಬರೀ ಸರಳನಾದ ಮಾಡಿಬಿಟ್ರೆ ಜನ ಅದನ್ನು ಒಪ್ಪುದಿಲ್ಲ, ಏನೋ ಅರ್ಥ ಸರಿ ಮಾಡ ಹೇಳಲಿಲ್ಲ, ಒಪ್ಪಿಲ್ಲ ಕೆಲವಿದ ಅಂತಾರೆ. ಆವಾಗ ನಾವು ವೈಯಕ್ತಿಕ ಜೀವನದಲ್ಲಿ ಏನ್ ನಡೆದಿದೆ, ಮತ್ತೆ ನಮ್ಮ ತಿರುಗಾಟದಲ್ಲಿ ಅನುಭವದಲ್ಲಿ ಏನು ಸಿಕ್ಕಿದೆ, ಅದೆಲ್ಲವನ್ನು ಅಳವಡಿಸಿಕೊಂಡು ಈ ಸರಳ ಅನುವಾದಕ್ಕೆ ಕೂಡಿಸಿ ಜನರಿಗೆ ಮೆಸೇಜ್ ಕೊಡುವುದು ಅರ್ಥವನ್ನು. ಸಾಮಾನ್ಯವಾಗಿ ಹಾಸ್ಯಗಾರರು ಎಲ್ಲ ಈ ಒಂದು ಸಾಂದರ್ಭಿಕವಾಗಿ ಒಂದಷ್ಟು ಹಾಸ್ಯ ಪ್ರಸಂಗವನ್ನ ಹೇಳುವಂತಹದ್ದು ಇರ್ತದೆ. ಆ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ಸುತ್ತಮುತ್ತ ಏನೇನು ನಡೀತದೋ ಅದನ್ನ ಉದ್ದರಿಸಿ ಹೇಳ್ತಾರೆ ಅಂತ. ಹೌದೌದು, ಈ ನಾವೆಲ್ಲ ಹಾಗೆ ರಂಗಕ್ಕೆ ಹೋಗುವಾಗ ಇಂಥದ್ದನ್ನೇ ಹೇಳಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗುದಲ್ಲ. ಭಾಗವತರ ಪದ್ಯ ಹೇಳಿದ ತಕ್ಷಣ ರಂಗಕ್ಕೆ ಜಿಗಿದು ಬಿಡುದು. ದೈನಂದಿನ ಆಗು ಹೋಗುಗಳೆಲ್ಲ ಹೇಗೆ ಗೊತ್ತಾಗ್ತದೆ, ಪತ್ರಿಕೆಯಲ್ಲೆಲ್ಲ ಬಂದಿದ್ದನ್ನು ಹೇಳ್ತೀರಾ ಹೇಗೆ? ಹೌದು, ಅದು ಬರ್ತದೆ. ಮತ್ತೆ ಈ ಟಿವಿ ಮಾಧ್ಯಮ ಇದೆಯಲ್ಲ, ಟಿವಿ ಮಾಧ್ಯಮದಲ್ಲಿ ಹೌದು, ಅದ್ರಲ್ಲಿ ಬಂದದ್ದನ್ನೆಲ್ಲ ಕೆಲವನ್ನ ಅಳವಡಿಸಿಕೊಂಡು ಇವರಿಗೆ ಅದನ್ನ ಕೊಡುವುದು ಜನರಿಗೆ, ಹೀಗೆ ಆಗ್ತದೆ ಅಂತ. ಆಮೇಲೆ ಅಲ್ಲಿ ಸೇರದೆ ಸಭೆಯಲ್ಲೇ ಯಾರೋ ನಾಲ್ಕು ಮಂದಿ ಒಂದ್ ಕಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಅವರನ್ನೇ ಅನುಸರಿಸಿ ಅವರಲ್ಲಿ ಅವರಿಗೆ ಮತ್ತೆ ಕೊಡುವುದು. ಆಮೇಲೆ ಅವ್ರು ಮತ್ತೆ ಮುಂದೆ ಮಾತಾಡಬಾರ್ದು, ಹಾಸ್ಯ ಪಾತ್ರ ಮಾಡ್ಕೊಂಡು ಹೋದಾಗ ಅದು ಅದೊಂದು ರಂಜನೆ ಆಗ್ತದೆ. ಆಗ ಅವರಿಗೂ ಒಂದು ನಾಲ್ಕು ಜನರ ಮಧ್ಯದಲ್ಲಿ ತಮಗೊಂದು ಹಿಂಗಾಯ್ತಲ್ಲ, ಅಲ್ಲಿ ಮತ್ತೆ ಮಾತಾಡೋದು ಬೇಡ, ಸುಮ್ಮನಿರು ಒಂದು ಸುಮ್ಮನೆ ಇದ್ದು ಬಿಡ್ತಾರೆ. ಹೀಗಿದ್ದೆ ತಗೊಂಡು ಮಾತಾಡುದು ಹಾಸ್ಯಕ್ಕೆ. ಆಮೇಲೆ ಈಗ ಪ್ರೇಕ್ಷಕರ ದೃಷ್ಟಿಯಿಂದ ನೋಡಿದಾಗ ಯಕ್ಷಗಾನ ಒಂದು ಯಶಸ್ವಿ ಆಗುವುದು ಹೇಗೆ? ಅದು ಮೂಲತಃ ಪ್ರೇಕ್ಷಕರೇ ಬೇಕು ಅದಕ್ಕೆ. ಯಾಕೆಂದ್ರೆ ಕಲಾವಿದನೊಬ್ಬ ಗಜ್ಜೆ ಕಟ್ಟ ರಂಗದಲ್ಲಿ ಕುಣಿತಾನೆ ಅಂತಾದ್ರೆ ಎದುರುಗಡೆಯಲ್ಲಿರುವಂತಹ ಪ್ರೇಕ್ಷಕರ ಪ್ರತಿಕ್ರಿಯೆ ಬಂದಾವಾಗ ಮಾತ್ರ ಕಲಾವಿದನ ಏಳಿಗೆನೂ ಆಗ್ತದೆ, ಕಲೆಯ ಏಳಿಗೆನೂ ಆಗ್ತದೆ. ಕಲೆ ಉಳಿಬೇಕು ಅಂತಾದ್ರೆ ಪ್ರಧಾನವಾಗಿ ಬೇಕಾದದ್ದು ಪ್ರೇಕ್ಷಕರು. ಎಲ್ಲಿ ಜನ ಹೆಚ್ಚು ಸೇರ್ತಾರೋ ಅಲ್ಲಿ ಆಟ ಒಳ್ಳೇದಾಗ್ತದೆ. ಈ ಜನ ಕಡಿಮೆ ಸೇರದಲ್ಲಿ ಎಷ್ಟು ಒಳ್ಳೇದು ಮಾಡಬೇಕು ಅಂದ್ರೆ ಒಳ್ಳೇದಾಗುವುದಿಲ್ಲ. ಯಾಕೆಂದ್ರೆ ನಮಗೆ ಪ್ರತಿಕ್ರಿಯೆ ಸಿಕ್ಕುವುದಿಲ್ಲ. ನಾವು ಹಾಸ್ಯ ಮಾಡಲಿ, ಗಳನಾಯಕನ ಮಾಡಲಿ, ಅವರಿಂದ ಪ್ರತಿಕ್ರಿಯೆ ಬಂದಾಗ, ಚಪ್ಪಾಳೆ ಬಂದಾವಾಗ ನಮಗೂ ಉತ್ಸಾಹ ಜಾಸ್ತಿ ಆಗ್ತದೆ, ನಾವು ಮತ್ತೆ ಒಳ್ಳೇದು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ಪ್ರೇಕ್ಷಕರ ಬದಿಯಲ್ಲಿರುವಂತಹ ಲೈಟ್ ಅನ್ನೆಲ್ಲ ಆಫ್ ಮಾಡ್ಬಿಡ್ತಾರೆ ಸಾಮಾನ್ಯವಾಗಿ ಯಕ್ಷಗಾನ ಆರಂಭ ಆದ ನಂತರ. ಹೌದೌದು, ಪ್ರೇಕ್ಷಕರು ಇದ್ದಾರೆ ಅಂತ ಕಾಣ್ತದ ವೇದಿಕೆಗೆ? ವೇದಿಕೆಯಲ್ಲಿ ಕಾಣ್ತದೆ ಅಂದ್ರೆ ವೇದಿಕೆಗೆ ಹಾಕದಂತ ಲೈಟ್ ಇದೆಯಲ್ಲ, ಅದೇ ಸ್ವಲ್ಪ ದೂರವರೆಗೆ ಕಾಣ್ತದೆ. ಆದ ನೇರವಾಗಿ ಪ್ರೇಕ್ಷಕರ ಮುಖ, ಕಲಾವಿದರ ಮುಖ ಕಾಣಬಾರದು. ಅಂದ್ರೆ ನಾವೇನು ಮಾಡ್ತೇವೆ, ಅವರೇನು ಮಾಡ್ತಾರೆ ಅಲ್ಲಿ, ಅದು ಕಾಣಬಾರದು ಅಂತ ಸಭೆಗೆ ಕೊಡುವುದಿಲ್ಲ. ಈಗ ಇತ್ತೀಚಿನ ವರ್ಷಗಳಲ್ಲಿ ಕಾಲಮಿತಿ ಯಕ್ಷಗಾನ ಬಂದಿದೆ, ಇದರಿಂದ ಯಾವ ರೀತಿ ಒಂದು ಅನುಕೂಲ ಆಗಿದೆ ನಿಮಗೆ? ಕಾಲಮಿತಿ ಯಕ್ಷಗಾನ ಬಂದದ್ದು ಹೇಳುವುದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು. ಬೆಳವರೆಗೆ ನಿದ್ರೆ ಬಿಡಬೇಕಾದಿಲ್ಲ. 6-9, 7-10, ಹೆಚ್ಚು ಅಂದ್ರೆ 9-12 ಅಷ್ಟೇ ಅಷ್ಟೇ. 1 ಗಂಟೆ ಒಳಗೆ ವ್ಯವಹಾರ ಮುಗಿದೋಗ್ತದೆ ಯಕ್ಷಗಾನದ್ದು. ಆಮೇಲೆ ನಾವು ಮಲ್ಕೊಳ್ಳಿಕ್ಕೆ ಅಡ್ಡಿಲ್ಲ. ಬೆಳಿಗ್ಗೆ ದಿನಂತ ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಆ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಸಾಯಂಕಾಲ ಮತ್ತೆ ಯಕ್ಷಗಾನಕ್ಕೆ ಹೋಗ್ಬಹುದು. ಈ ಬೆಳವರೆಗೆ ನಿದ್ರೆಗಟ್ಟಿಗೆ ಬಂದ್ಕೊಂಡ್ರೆ ಮಧ್ಯಾಹ್ನ ಬಂದು ಬೆಳಿಗ್ಗೆ ಬಂದ ತಕ್ಷಣ ಕೆಲಸ ಇರ್ತದೆ, ಅದನ್ನು ಪೂರೈಸಿ ಮಲಗುವುದ್ರೊಳಗೆ ಮಧ್ಯಾಹ್ನ ಊಟ ಮಾಡಿ ಮಲಗುದು. ಆಮೇಲೆ ಮತ್ತೆ 3-4 ಗಂಟೆಗೆ ಮತ್ತೆ ಬಾಕ್ಸ್ ಹಾಕ್ಬೇಕು ಮಧ್ಯಾಹ್ನ ಕಡೆ ಯಕ್ಷಗಾನಕ್ಕೆ. ಇದು ಕಲಾವಿದರ ದೃಷ್ಟಿಯಿಂದಲೂ ಒಳ್ಳೇದು, ಪ್ರೇಕ್ಷಕರ ದೃಷ್ಟಿಯಿಂದಲೂ ಒಳ್ಳೇದು, ಎಲ್ಲ ದೃಷ್ಟಿಯಿಂದ ಒಳ್ಳೇದು. ಈ ಪ್ರೇಕ್ಷಕರವರು ಎಲ್ಲ ಬರೋ ಕೂಲಿ ಕಾರ್ಮಿಕರು, ಅಲ್ಲಿ ಇಲ್ಲಿ ವೃತ್ತಿಯಲ್ಲಿ ಇರುವವರೇ, ಅವರಿಗೂ ಮರು ದಿವಸ ಬೇರೆ ಕೆಲಸ, ಹೌದು, ಕೆಲಸಕ್ಕೆ ಹೋಗ್ಲಿಕ್ಕೂ ಅನುಕೂಲ ಆಗ್ತದೆ. ಇಲ್ಲಿ ಯಕ್ಷಗಾನ ನೋಡಿದಾಗ ಆಯ್ತು, ಕೆಲಸಕ್ಕೆ ಹೋದಾಗೂ ಆಯ್ತು, ಹೋಗಿ ಬರುವನ 3 ತಾಸಿನ ಯಕ್ಷಗಾನ ಅಂತ ಹೇಳಕ್ ಬರ್ತಾರೆ. ಆಮೇಲೆ ಈಗ ಸೀತಾರಾಮ ಅವರಿಗೆ, ನಿಮ್ಮ ಕಳೆದ 4 ದಶಕಗಳಿಂದ ನೀವು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಂತವರು, ಬೇರೆ ಬೇರೆ ವಿಭಿನ್ನ ಪಾತ್ರವನ್ನು ಕೂಡ ನಿರ್ವಹಿಸಿದಂತವರು, ಒಂದು ಅಥವಾ 2 ಪ್ರಸಂಗವನ್ನ ಅಂದ್ರೆ ಒಂದು ಸಂದರ್ಭವನ್ನ ಹೇಳಬಹುದಾ, ಅಥವಾ ಒಂದು ಡೈಲಾಗ್ ಅನ್ನು ಹೇಳಬಹುದಾ? ಹೇಳಬಹುದು. ಗದಾಯುದ್ಧದಲ್ಲಿ ಕೌರವನ ಪಾತ್ರವನ್ನು ಮಾಡಿದ್ದೇನೆ ನಾನು. ಭೀಮ ಎದುರಿಗೆ ಬರ್ತಾನೆ, ಅವ ಎಲ್ಲ ಛೀ ನೃಪಕುಲ ಕುನ್ನಿ ಹೇಳಿ ಅವನನ್ನ ಹೀಯಾಳಿಸಿ ನೀರಿನಲ್ಲಿ ಮುಳುಗಿದ ಕೌರವನನ್ನು ಭೀಮ ಮೇಲೆ ಎಬ್ಬಿಸ್ತಾನೆ. ಆಗ ಕೌರವ ಬರ್ತಾನೆ, ಕೌರವ ಮೇಲೆ ಬಂದ್ಕೊಂಡೇನೆ ಹೇಳ್ತಾನೆ, ಧರ್ಮರಾಯ ಹೇಳ್ತಾನೆ, ನಮ್ಮ ಇವರಲ್ಲಿ ನೀನು ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡು, ನಾವು ಬರ್ತೇವೆ ಇದಕ್ಕೆ. ನಕುಲ ಸಹದೇವರು, ಅರ್ಜುನ, ಧರ್ಮರಾಯ, ನೀನು ಬರ್ತೀಯ, ನಾನು ಬರ್ತೇನೆ ಅಂತ ಹೇಳಿದಾಗ ನಿನ್ನೇ ಬಲ ಏನು ಸಾಕಾಗ ನನ್ನಲ್ಲಿ ಕದಾ ಯುದ್ಧ ಮಾಡ್ಲಿಕ್ಕೆ, ನೀನು ಆದಿತ್ತು ಅಷ್ಟೇ ಬಿಟ್ರೆ ನನ್ನಲ್ಲಿ ಯುದ್ಧಕ್ಕಲ್ಲ, ಸಮಬಲದಲ್ಲ ಅಲ್ಲ. ಇದಕ್ಕಾಗಿ ನಾನು ಸರೀ ಬಲಾನ್ವಿತನಾದಂತಹ ಭೀಮಸೇನನ್ನೇ ಆಯ್ಕೆ ಮಾಡ್ತೇನೆ, ಅವನೊಂದಿಗೆ ಯುದ್ಧ ಮಾಡ್ತೇನೆ. ನನ್ನ ಅದಟು ಏನು ಅನ್ನುವುದು ಮೇಲೆ ನಿಂತು ಮಾತನಾಡುವುದಲ್ಲ, ನಾನು ನೀರಿನಲ್ಲಿದ್ದಾವಾಗ ಈಗ ಮೇಲೆ ಬಂದಿದ್ದೇನೆ, ನನ್ನ ಅದಟನ್ನ ನೀನು ನೋಡು ನಾನು ಯಾರು ಅನ್ನುವುದನ್ನು ತೋರಿಸ್ತೇನೆ ಗದಾಯುದ್ಧದಲ್ಲಿ. ಯಾಕೆ ಮಾತನಾಡ್ತೇನೆ ಕೇಳಿದ್ರೆ, ನೀನು ಹಿಂದೊಮ್ಮೆ ಭಾಷೆ ಇಟ್ಟಿದ್ದೀಯ, ನೆನಪಿದೆಯಾ ನಿನಗೆ? ದುಶ್ಯಾಸನ ಉರವನ್ನು ಬಗೀತೇನೆ, ಕೌರವನ ತೊಡೆಯನ್ನು ಮುರಿತೇನೆ ಅಂತ ಹೇಳಿದ್ಯ. ಉರ ಬಗದಾಗಿದೆ, ತೊಡೆ ಮುರಿಲಿಲ್ಲ ಇನ್ನುವ. ನೀನು ಕೊಟ್ಟ ಭಾಷೆ ಹಾಳಾದ್ರೆ ಚಂದ್ರವಂಶದಲ್ಲಿ ಹುಟ್ಟಿದವನ ಮಾತು ಹಾಳಾಯಿತು ಅಂತ ಜನ ಹಾಡ್ತಾರೆ. ಅದಕ್ಕಾಗಿ ನಿನ್ನೇ ಆಯ್ಕೆ ಮಾಡಿದ್ದೇನೆ ಬಾ ಯುದ್ಧಕ್ಕೆ ಅಂತ ಕೌರವ ಕರೀತಾನೆ. ಒಂದು ಡೈಲಾಗ್ ಅಂತ ಹೇಳಿ, ಇದು ಸಂದರ್ಭ ಆಯ್ತು. ಸಂದರ್ಭ ಎಲ್ಲೋ ಪಾಪಿ ದುರ್ಯೋಧನ, ನೀನು ನನ್ನನ್ನ ಸೋಲಿಸ್ತೀಯ, ಯುದ್ಧದಲ್ಲಿ ನನ್ನನ್ನ ಆಯ್ಕೆ ಮಾಡಿಕೊಂಡು ನೀನು ನನ್ನಲ್ಲಿ ಯುದ್ಧ ಮಾಡೋದಕ್ಕೆ ಮುಂದಾಗ್ತಾ ಇದೀಯ. ನಿನ್ನ ಅದಟನ್ನು ನೋಡುವುದೇನೋ, ಈಗಾಗಲೇ ನೋಡಿದ್ದೇನಲ್ಲವೋ, ತಲೆ ಮರೆಸಿಕೊಂಡು ಹಾವು ಕಪ್ಪೆಗಳಾಗಿ ಹೇಡಿಯಾಗಿ ಜಲದಲ್ಲಿ ಮುಳುಕೊಂಡಿಯಲ್ಲ, ಚಂದ್ರವಂಶದ ಕೀರ್ತಿಯನ್ನೆಲ್ಲ ನೀನು ಹಾಳ ಮಾಡಿಬಿಟ್ಟಿದ್ದೀಯ. ಈಗ ನಾನು ಕರೆದಿದ್ದೇನೆ ಅಂತ ಮೇಲೆ ಬಂದಿದ್ಯಾ, ಬಿಸಿ ತಾಗಿದ್ರೆ ಮಾತ್ರ ಬೆಣ್ಣೆ ಕರಗುತ್ತದೆ, ಅದಕ್ಕಾಗೇ ನಿನ್ನನ್ನು ಮೇಲೆ ಬಾ ಅಂತ ನಾನು ಕರೆದಿದ್ದು, ಇಲ್ಲಾದ್ರೆ ನೀನು ಬರುವುದಿಲ್ಲ ಆಗಿತ್ತು. ಬಂದ ನಿನ್ನನ್ನು ನಾನು ಕೊಂದು ಈ ನೆಲವನ್ನು ಉಳಿಸಿಕೊಳ್ಳುತ್ತೇನೆ. ಛಲ ನಮ್ಮದು, ನಿನ್ನದ್ದಲ್ಲ. ನೀನು ನೆಲಕ್ಕಾಗಿ ಬದುಕಿದವ, ನಾವು ಛಲಕ್ಕಾಗಿ ಬದುಕ್ತಾ ಇರುವವರು. ಕಾಡಿಗನ್ನ ಅನುಭವವನ್ನೆಲ್ಲ ನಾವು ಈಗಿಲ್ಲಿ ತೋಡ್ಕೊಡ್ತೇವೆ, ನಿನಗೆ ತೋರಿಸ್ತೇವೆ, ನಿಲ್ಲು. ಬಹಳ ಒಳ್ಳೆಯ ಆ ಒಂದು ಪ್ರಸಂಗವನ್ನು ನೀವು ನೆನಪಿಸಿಕೊಂಡ್ರಿ. ಆ ಸೀತಾರಾಮ್ ಅವರೇ, ನೀವು ಪೂರ್ಣಕಾಲಿಕವಾಗಿ ಯಕ್ಷಗಾನದಲ್ಲಿ ತೊಡಗಿಸುವುದರ ಜೊತೆಗೆ ಇತ್ತೀಚಿನ ದಿವಸಗಳಲ್ಲಿ ಕಾಲಮಿತಿಯ ಯಕ್ಷಗಾನ, ಅದರಲ್ಲೂ ಕೂಡ ತಿಂಗಳಿನಲ್ಲಿ ಒಂದು 5-6 ಕ್ಯಾಂಪ್ ಅನ್ನ ಮಾತ್ರ ಮಾಡುವಂತಹ ಒಂದು ಸಂದರ್ಭ ಕೂಡ ಬಂದಿದೆ ಅಂತ ಹೇಳಿದ್ರಿ. ಈ ಒಂದು ಹಿನ್ನೆಲೆಯಲ್ಲಿ ಕೃಷಿಯನ್ನ ನೀವು ಹೇಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ರಿ? ಈಗ ಕಾಲಮಿತಿ ಪ್ರಯೋಗ ಬಂದದ್ದು ಹೇಳುವುದು, ಈ ಕೃಷಿಯನ್ನು ಮಾಡಿಕೊಳ್ಳಿಕ್ಕೆ ಭಾರಿ ಅನುಕೂಲ ಆಗ್ತದೆ. ಒಂದು ತಿಂಗಳಲ್ಲಿ ಒಂದು 6 ದಿವಸ ಹೊರಗಡೆ ಹೋದ್ರೆ ಮತ್ತು ಉಳಿದೊಂದು 20 ದಿವಸ ನಮಗೆ 25 ದಿವಸ ಹೀಗೆ ಮನೆಯಲ್ಲಿ ಸಿಗ್ತದೆ. ಆವಾಗ ನಾವು ಕೃಷಿಯಲ್ಲಿ ತೊಡಸ್ಕೊಳ್ಳುವುದು, ತೆರಕ ತರುವುದು, ಸಪ್ಪು ಕೊಯ್ಯುವುದು, ಸಗಣಿಯನ್ನು ಕರಡು ಹಾಕುವುದು, ತೋಟಕ್ಕೆ ಸೋಗೆ ಹಾಕುವುದು, ಅಡಿಕೆ ಹಾಕುವುದು, ಅಡಿಕೆಯನ್ನು ಒಣಗಿಸುವುದು, ಅದನ್ನ ಮತ್ತೆ ತಂದು ಚೀಲ ತುಂಬಿ ಒಳಗಡೆ ಇಡುವುದು, ಹೀಗೆ ಎಲ್ಲ ಕೆಲಸ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಇದೆಲ್ಲವನ್ನೂ ನಾವು ಆಳಿಂದಲೇ ಮಾಡ್ಕೊತ ಹೋದ್ರೆ ನಾವು ಸಂಪಾದನೆ ಮಾಡಿದ ಹಣ ಖರ್ಚಾಗ್ತದೆ, ನಮಗೆ ಯಾವುದಕ್ಕೂ ಸಿಗುವುದಿಲ್ಲ. ಇದಷ್ಟು ನಾವೇ ಮಾಡೋದ್ರಿಂದ ನಮ್ಮ ಸಂಪಾದನೆ ಉಳಿತದೆ, ಇಲ್ಲಿ ಉತ್ಪನ್ನವೂ ನಮಗೆ ಉಳಿತದೆ, ನಮ್ಗೆ ಅಲ್ಲಿಂದ ಅಲ್ಲಿಗೆ ಬದುಕೊಂಡು ಹೋಗ್ಲಿಕ್ಕೆ ಏನು ತೊಂದರೆ ಆಗುದಿಲ್ಲ. ಈಗ ಹಟ್ಟಿ ಗೊಬ್ಬರವನ್ನೇ ಹಾಕೊಂಡು ನೀವು ಕೃಷಿಯನ್ನ ಮಾಡ್ತಾ ಇದ್ದಂತವರು ಮೊದಲು ಕೂಡ ಮಾಡ್ತಾ ಇದ್ರಿ, ಈಗಲೂ ಕೂಡ ಅದನ್ನೇ ಮುಂದುವರಿಸ್ತಾ ಇದ್ರಿ? ಹೌದೌದು, ನಾವು ಇದನ್ನೇ ಮಾಡ್ತಿದ್ರು. ಮತ್ತೆ ಹೊರಗಡೆ ಯಾವುದು ಗೊಬ್ಬರ? ಜಾನುವಾರುಗಳಿವೆ, ಜಾನುವಾರು ಈಗ ಸದ್ಯ 2 ಇದೆ. ಸಾಕಾಗ್ತದ ಅದು ಹಟ್ಟಿ ಗೊಬ್ಬರ? ಸಾಕಾಗ್ತದೆ, ಯಾಕೆಂದ್ರೆ 1 ಎಕರೆ ತೋಟ ಇದೆ, 1 ಎಕರೆ ತೋಟಕ್ಕೆ 500 ಗಿಡ ಇದೆ, ಅದಕ್ಕೆ 2 ಇದು ಸಾಕಾಗ್ತದೆ. ಅದನ್ನ 4 ಇತ್ತು, ಅದನ್ನ ಸಾಕೊಳ್ಳಿಕ್ ನಮ್ಮ ಹತ್ರ ಆಗುದಿಲ್ಲ. ಹಟ್ಟವರಿ ಬೇಕು, ಈಗ 1 ಕಟ್ಟು ಹುಲ್ಲು ತರ್ಲಿಕ್ಕೆ ಹೋದ್ರೆ 10 ರೂಪಾಯಿ ಹೇಳ್ತಾರೆ, 1 ಕೆಜಿ ಹಿಂಡಿಗೆ 35 ರೂಪಾಯಿ ಹೇಳ್ತಾರೆ. ಆಗ ಸಾಕುವುದು ಕಷ್ಟ ಅಂತ ಅದನ್ನು ಕೊಟ್ಟು ಈಗ 2 ಇಟ್ಕೊಂಡು ನಮ್ಮ ಮನೆಗೂ ಸಾಕು, ತೋಟಕ್ಕೂ ಸಾಕು. ಈಗ 40-50 ದಶಕಗಳ ಹಿಂದೆ ಹೇಗಿತ್ತು ಅಡಿಕೆ ಕೃಷಿ, ಈಗಲೂ ಕೂಡ ಹಾಗೆ ಇದೆಯೋ ಅಥವಾ ಏನಾದ್ರು ಬದಲಾವಣೆ ಆಗಿದೆಯಾ? ಅಡಿಕೆ ಕೃಷಿ ಮೊದಲಿನಕ್ಕಿಂತ ಈಗ ಭಾರಿ ಬದಲಾವಣೆ ಆಗಿದೆ. 40 ದಶಕಗಳ ಹಿಂದೆ ಇಷ್ಟೊಂದು ಸುಸಜ್ಜಿತವಾಗಿ ಅದಕ್ಕೆ ಗೊಬ್ಬರವನ್ನು ಹಾಕುವುದು, ನೀರನ್ನು ಉಣಿಸುವುದು ಎಲ್ಲ ಮಾಡ್ತಾ ಇರಲಿಲ್ಲ. ಆಗ 1 ಎಕರೆ ತೋಟ ಇದ್ದವನಿಗೂ ಏನು ಅಲ್ಲಿಂದ ಅಲ್ಲಿಗೆ ಬಹಳ ಅಡಿಕೆ ಆಗುದಿಲ್ಲ ಇತ್ತು ಉತ್ಪನ್ನ. ಈಗಾಗಲ್ಲ, 1 ಎಕರೆ ತೋಟ ಇದ್ದವ 2.5-3-4 ಲಕ್ಷದವರೆಗೆ ಅಡಿಕೆ ಕೊಯ್ತಾನೆ. ಆಗ 1 25-30 ಸಾವಿರ ಅಡಿಕೆ ಆಗಿತ್ತು ಕೈ ಸಿಗುವುದು. ಈಗ ಯಾಕೆಂದ್ರೆ ಗೊಬ್ಬರ ಉಣಿಸುವುದು, ನೀರ್ ಹಾಕುವುದು ಬಹಳ ದುಡಿಮೆ ಜಾಸ್ತಿ ಆಗಿದೆ. ನೀರಾವರಿ ಹಾಕುವ ವಿಧಾನದಲ್ಲಿ ಏನಾದ್ರು ಬದಲಾವಣೆ ಆಯ್ತಾ? ಹೌದು, ಬದಲಾವಣೆ ಇದೆ. ಈಗ ಜೆಟ್ ಬಂದು ಹೋಗಿದೆ, ಎಲ್ಲ ಅಲ್ಲಿ ಅಲ್ಲಿ ಪೈಂಟ್ ಮಾಡಿ ಜೆಟ್ ಅನ್ನು ಸುಲಭ ಆಗಿದೆ, ಕೆಲಸ ಸುಲಭವಾಗಿದೆ ಅಂತ ಎಲ್ಲ ಜೆಟ್ ಹಾಕಿ ಮಿಷನ್ ಅನ್ನ ಆನ್ ಮಾಡಿಬಿಟ್ಟು ಬಿಡ್ತರು. ಆದ್ರೆ ಹಾಗಲ್ಲ, ಜಟ್ಟನ ದಿವಸ ಆಗುತ್ತಾ ವಾರದಲ್ಲಿ ಒಂದು ದಿವಸ ಪೈಪ್ ನಲ್ಲಿ ನೀರು ಬಿಡಬೇಕು ಬುಡಕ್ಕೆ. ಹೌದು, ಯಾಕೆಂದ್ರೆ ಜಟ್ಟಿನ ನೀರು ಬುಡದಲ್ಲಿ ತಾಗುದಿಲ್ಲ, ಎಲ್ಲ ದೂರ ಹೊಡ್ಕೊಂತ ಹೊಡ್ಕೊಂತ ಹೋಗ್ತದೆ. ಇದಕ್ಕೆ ನಿಜವಾಗಿ ನೀರು ಬೇಕು ಅಂತ ಆದ್ರೆ ಅಡಕೆ ಮನ್ನ ಬುಡದಲ್ಲಿ ನೀರು ಬಿಡಬೇಕು. ಅದು ವಾರದಲ್ಲಿ ಒಂದು ದಿವಸ ಪೈಪ್ ಅಲ್ಲಿ ಬಿಡಬೇಕು, ಉಳಿದ ದಿವಸ ಜಟ್ಟ ತಿರುಗ್ತಾ ಇರ್ತದೆ ದಿವಸ. ಈ ಬುಡಕ್ಕೆ ನೀರು ಜಾಸ್ತಿ ಕೊಡೋದ್ರಿಂದ ಅನುಕೂಲ ಆಗಿದೆ ನಿಮಗೆ? ಹೌದೌದು, ಬಹಳ ಅನುಕೂಲ ಆಗಿದೆ ಬುಡಕ್ಕೆ ನೀರು ಕೊಟ್ಟದ್ರಿಂದ. ಅಂದ್ರೆ ಹೌದು, ಅದು ಉದುರುದು ಕಡಿಮೆ ಆಗಿದೆ, ಆಮೇಲೆ ಫಸಲು ಜಾಸ್ತಿ ಬರ್ತದೆ. ಈ ಕೊಳೆ ರೋಗದ ನಿರ್ವಹಣೆ ಎಲ್ಲ ಹೇಗೆ? ಕೊಳೆ ರೋಗ ಸ್ವಲ್ಪ ಕಡಿಮೆ ಇದೆ, ಅಷ್ಟೊಂದು ಮೊದಲಿನಷ್ಟಿಲ್ಲ ರೋಗ. ಹಟ್ಟಿ ಗೊಬ್ಬರ ಜಾಸ್ತಿ ಹಾಕಿದ್ರೆ ಈ ಕೊಳೆ ರೋಗ ಕೂಡ ಕಡಿಮೆ ಆಗ್ತದೆ. ಹೌದು ಹೌದು. ಆಮೇಲೆ ಬೇರೆ ಏನಾದ್ರು ಸಮಸ್ಯೆ ಉಂಟಾ ಅಡಿಕೆ ಕೃಷಿಯಲ್ಲಿ? ಅಡಿಕೆ ಕೃಷಿಯಲ್ಲಿ ಸಮಸ್ಯೆ ಅಂದ್ರೆ ಮತ್ತೆ ಇದು ಅಡಿಕೆ ಮರ ಇದೆಯಲ್ಲ, ಅದು ತನ್ನಿಂದ ತಾನೆ ಸಾಯ್ತಾ ಇದೆ ಈಗ ಒಂದೆರಡು ವರ್ಷದ ಈಚೆಗೆ. ಬೇರುಗಳ ಸಮಸ್ಯೆ ಏನಾದ್ರು? ಹೌದು, ಬೇರುಗಳ ಸಮಸ್ಯೆನೇ ಇರಬೇಕು ಬಹುತೇಕ. ಅದೇ ಕೃಷಿ ಇಲಾಖೆಯವರು ಬಂದು ತಾವು ಔಷಧಿ ಕೊಡ್ತೇವೆ, ಗೊಬ್ಬರ ಕೊಡ್ತೇವೆ, ಇದನ್ನ ಹಾಕಿ ನೋಡಿ, ಇದರಿಂದ ಫಸಲು ಬರ್ತದೆ, ಕೊಳೆ ರೋಗ ಹೋಗ್ತದೆ ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಅದನ್ನ ನಾನು ಅದನ್ನು ತಗೊಂಡಿದ್ದೇನೆ, ಒಂದ್ ಎರಡು ಸಾರಿ ತಗೊಂಡು ತೋಟಕ್ಕೆ ಅದನ್ನು ಸಿಂಪಡಣೆ ಮಾಡಿದ್ದೆ. ಆದ್ರೆ ಅದರಿಂದ ಪ್ರಯೋಜನ ಏನು ಬಂದಂಗೆ ನನಗೆ ಅನ್ಸಲಿಲ್ಲ, ನಮ್ಗೆ ಹಟ್ಟಿ ಗೊಬ್ಬರದಿಂದಲೇ ಅನುಕೂಲ ಆದದ್ದು. ಆಮೇಲೆ ಅಡಿಕೆಯನ್ನ ಆಧಾರವಾಗಿ ಇಟ್ಟುಕೊಂಡು ಕಾಳು ಮೆಣಸು ಕೂಡ ಮಾಡ್ತಾ ಇದ್ದೀನಿ ನೀವು? ಹೌದು, ಅಡಿಕೆ ಮರಕ್ಕೆ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸುವುದು. ಕರಿಮುಂಡ ಅಂತ ತಳಿ ಉಂಟು ಅಥವಾ ಪಣಿಯೂರು ಉಂಟಾ? ಪಣಿಯೂರು ಅದೇ, ಇದು ಎರಡು ಇದೆ, ಎರಡು ಇದೆ, ಎರಡು ಇದೆ. ಅಡ್ಡಿಲ್ಲ, ಫಸಲು ಚಲೋ ಬರ್ತದೆ. ಯಾಕೆಂದ್ರೆ ಈ ಗೊಬ್ಬರವನ್ನು ಹಾಕ್ತೇವಲ್ಲ ನಾವು ಅಡಿಕೆ ಮರಕ್ಕೆ ಅಂತ, ಅದ್ರಾಗ ಅಡಿಕೆ ಮರಕ್ಕೆ ಅದನ್ನು ಹಬ್ಬಿಸುವುದಾದ್ರಿಂದ ಈ ಗೊಬ್ಬರವನ್ನು ಅದು ತಗೊಳ್ತದೆ ನೆಲುವು, ಆ ನೆಲುವು ತಕ್ಕೊಂಡು ಒಳ್ಳೆ ಬರ್ತದೆ. ಈಗ ಮದ್ದು ಸಿಂಪರಣೆ ಮಾಡ್ಲಿಕ್ಕೆ, ಕೊಯ್ಲು ಮಾಡ್ಲಿಕ್ಕೆ ಎಲ್ಲ ಮೊದಲು ಹಾಗೆ ಜನ ಸಿಗ್ತಾರ ಇವಾಗ? ಈಗ ಜನ ಸಿಗ್ತಾರೆ, ತೊಂದರೆ ಇಲ್ಲ. ಅದರೊಂದು ಈಗೆಲ್ಲ ಅವರ ಅನುಕೂಲಕ್ಕಾಗಿ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮೊದಲು ಅಡಿಕೆ ಮರದ ಮೇಲೆ ಹೋಗಿ ಈ ಕಡಕ ಮಣೆ ಅಂತಿದೆ ಅದನ್ನು ಹಾಕೊಂಡು ಕೂತ್ಕೊಂಡು ಮತ್ತೊಂದು ಮರವನ್ನು ಎಳೆದು ಅದನ್ನು ಬಗ್ಗಿಸಿ ಔಷಧಿ ಸಿಂಪಡಣೆ ಮಾಡ್ತಿದ್ರು. ಅಂತ ಕೊನೆ ಕೊಯ್ಯುವಾಗ ಅದನ್ನು ಕೊನೆ ಕೊಯ್ದು ಹಗ್ಗದ ಮೇಲೆ ಕೆಳಗೆ ಬಿಡ್ತಿದ್ರು. ಈಗ ಹಾಗಲ್ಲ, ಈಗೆಲ್ಲ ಕೊಕ್ಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ, ಅರ್ಗತ್ತಿ ಅಂತ ಏಣಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಏಣಿ ಮೇಲೆ ನಿಂತ್ಕೊಳ್ಳೋದು, ಒಂದು ಮರ ನಿಂತ್ಕೊಂಡು ನಾಲ್ಕು ಕಡೆ ಇದ್ದದ್ದನ್ನ ಅರ್ಧರ್ಧ ಕೆಳಗೆ ಹೋಗ್ತಾಕೋದು. ಅದಕ್ಕೆ 7 ರೂಪಾಯಿ ಕೊಡ್ಬೇಕು ನಾವು ಒಂದು ಕೊನೆಗೆ. ಕಾಲ ಬದಲಾಗಿದೆ, ಬದಲಾಗಿದೆ ಈಗ. ಆಗ ಅವರಿಗೂ ಕೂಡ ಕೆಲಸ ಸುಲಭ ಆಯ್ತು. ಹೌದು, ಇವರಿಗೆ ಈಗ ಕೆಲಸ ಸುಲಭ ಆಯ್ತು, ಸಂಪಾದನೆ ಜಾಸ್ತಿ ಆಯ್ತು. ಆಗಾಗಲ್ಲ, ನೇತಾಡದವನಿಗೆ ಕೊಡುದು ಒಂದು ಕೊನೆಗೆ 3 ರೂಪಾಯಿ ಆಗಿತ್ತು, ಈಗ ಅರ್ಧ ಹಾಕಿದವನಿಗೆ 7 ರೂಪಾಯಿ. ಆವಾಗ ಅಡಿಕೆಗೆ ಇದ್ದಿದ್ದು ಅಷ್ಟೇ ಅಲ್ಲ. ಹೌದು, ಆಗ ಅಡಿಕೆ ಬೆಲೆನೂ ಅಷ್ಟೇ ಇತ್ತು, ಈಗ ಅಡಿಕೆ ಬೆಲೆ ಹೆಚ್ಚಾಗಿದೆ. ಹೌದು, ಈಗ ಒಂದ್ ಅಡಿಕೆ 3 ರೂಪಾಯಿ ಬೀಳ್ತದೆ. ತೆಂಗು ಬಾಳೆ ಕೃಷಿಯನ್ನು ಕೂಡ ನೀವು ಜೊತೆ ಜೊತೆಗೆ ಮಾಡ್ತಾ ಇದ್ದೀರಿ? ಹೌದೌದು, ತೆಂಗು ಬಾಳೆ ಈ ಅಡಿಕೆ ಮರದ ಮಧ್ಯದಲ್ಲೆಲ್ಲ ಬಾಳೆಯನ್ನ ಮಾಡ್ಕೊಂಡಿದ್ದೇವೆ. ಊಟಕ್ಕೆ ಎಲೆನೂ ಆಗ್ತದೆ, ಕೊನೆನೂ ಸಿಗ್ತದೆ, ಮಾರಾಟ ಮಾಡ್ಲಿಕ್ಕೂ ಸಿಗ್ತದೆ, ಪೂಜೆಗೆ ಕೊಟ್ಟು ನಾವು ತಿನ್ಲಿಕ್ಕೂ ಬರ್ತದೆ. ಆ ತೆಂಗಿನ ಮರ ಅಡಿಕೆ ಮರನ ಸುತ್ತಲೂ ತೆಂಗಿನ ಹಾಕುದ್ದು, ಅಂದ್ರೆ ನೆರಳು ಸಿಗ್ತದೆ, ತೆಂಗಿನಕಾಯಿ ನಮ್ಗೆ ಸಿಗ್ತದೆ. ಈಗ ಅಡಿಕೆ ಆಗ್ಬೋದು, ಕಾಳು ಮೆಣಸು ಆಗ್ಬೋದು, ಬಾಳೆ ಆಗ್ಬೋದು, ಇದೆಲ್ಲ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಅಡಿಲ್ಲ, ಈಗ ಒಳ್ಳೆ ಎಲ್ಲದಕ್ಕೂ ಒಳ್ಳೆ ಮಾರ್ಕೆಟ್ ಇದೆ. ಮೊದಲು ಹಾಗೆ ಮಾರ್ಕೆಟ್ ಇಲ್ಲಾಗಿತ್ತು, ಈಗ ಎಲ್ಲ ಮಾರ್ಕೆಟ್ ಇದೆ. ಎಲ್ಲಿ ಹೊನ್ನಾವರ ತಗೊಂಡೋಗ್ತೀರಾ? ಹೊನ್ನಾವರ್ಗ್ ತಗೋಬೇಕು, ಈಗ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅಂದ್ರೆ ಒಂದು ಊರಿನಲ್ಲಿ 6-7 ಜನ ವ್ಯಾಪಾರಸ್ಥರು ಇರ್ತಾರೆ, ಅವ್ರು ಎಲ್ಲದೂ ಮಾಡ್ತಾರೆ, ಕಾಳುಮೆಣಸಿನ ವ್ಯಾಪಾರ, ತೆಂಗಿನ ವ್ಯಾಪಾರ, ಅಡಿಕೆ ವ್ಯಾಪಾರ, ಎಲ್ಲ ವ್ಯಾಪಾರವನ್ನು ಮಾಡ್ತಾರೆ. ಇವರು ಅವರವರೊಳಗೆ ಏರಿಸಿಕೊಳ್ಳೋದು, ಅವನು ಒಂದಕ್ಕೆ ಕೇಳ್ರಿ ಒಂದೂವರೆ ಅಂತ ಹೇಳ್ತಾನೆ, ನೀವು ಒಂದೂವರೆ ಮಾಡಿದ್ರೆ ಅವನು ತಾನು 2 ಅಂತಾನೆ, 4 ದಿವಸ ಇಟ್ಕೊಂಡ್ರೆ ಆಮೇಲೆ ಬರಬಹುದು ಅಂತ. ಹಾಗಾಗಿ ತೊಂದರೆ ಇಲ್ಲ. ಈಗ ರೈತರ ಮಟ್ಟದಲ್ಲಿ ಹೇಳಿ, ಯಾವುದು ಒಳ್ಳೆಯ ಅನುಕೂಲ ಅಂದ್ರೆ, ಮನೆಗೆ ಬಂದವರಿಗೆ ಕೊಡುದು ಒಳ್ಳೇದು ಅಥವಾ ಅಂಗಡಿ ತಗೊಂಡೋಗಿ ಕೊಡುದು ಒಳ್ಳೇದು? ಅಂದ್ರೆ ಈ ಒಂದು ಲೆಕ್ಕದಲ್ಲಿ ವಿಚಾರ ಮಾಡಿದ್ರೆ ಮನೆಗೆ ಬಂದಲ್ಲಿ ಕೊಡುವುದೇ ಒಳ್ಳೇದು. ಯಾಕೆ ಅಂದ್ರೆ ಈಗ ಅಡಿಕೆಯನ್ನು ನಾವು ಸೊಲದಾಗ 1,000 ಅಡಿಕೆಯನ್ನು ಸೊಲದ್ರೆ ಅದ್ರಲ್ಲಿ ನಮಗೆ 600 ಅಡಿಕೆನೆ ಸರಿಯಾದ ಸಿಗುವುದು. ಆಮೇಲೆ ಸಿಪ್ಪು ಬರ್ತದೆ, ಕೊಳೆ ಬರ್ತದೆ ಅದರಲ್ಲಿ, ಅದ ಸಿಪ್ಪು ಬೇರೆ, ಕೊಳೆ ಬೇರೆ, ಒಳ್ಳೇದು ಬೇರೆ, 3 ಪಾಲು ಮಾಡಬೇಕು. ಮತ್ತೆ ಸೊಲಿಸಬೇಕು, ಸೊಲು 1,000 ಅಡಿಕೆ ಸೊಲದಕ್ಕೆ 60 ರೂಪಾಯಿ ಕೊಡಬೇಕು ಸೊಲದವರಿಗೆ. ಆಮೇಲೆ ಅದನ್ನ ನಾವು ಮತ್ತೆ ಪುನಃ ಚೊಕ್ಕ ಮಾಡಬೇಕು, ನಮಗೆ 1,000 ಅಡಿಕೆ ಚೊಕ್ಕ ಮಾಡ್ಲಿಕ್ಕೆ ನಮ್ಗೆ 1.5 ಗಂಟೆ ಅದು ಹಿಡ್ಕೊಳ್ತದೆ. ಹಾಗಾಗಿ ಅದನ್ನ ಹಾಗೆ ಲೆಕ್ಕ ಮಾಡಿ ಮನೆ ಬಾಗಿಲಲ್ಲಿ ಕೊಡುವುದು ಒಳ್ಳೇದು. ಕೆಲಸ ಸುಲಭ ಆಗ್ತದೆ, ಕೆಲಸ ಸುಲಭ ಆಗ್ತದೆ, ಮತ್ತೆ ತಕ್ಷಣ ಕೂಡ ಮಾರಾಟ ಮಾಡಬಹುದು. ಹೌದು, ತಕ್ಷಣ ಮಾರಾಟ ಮಾಡಬಹುದು. ಬೆಲೆ ತಕ್ಷಣ ಸಿಗ್ತದ ದುಡ್ಡು? ಹೌದೌದು, ಅವರು ಬಂದು ವ್ಯಾಪಾರ ಮಾಡಿ ಅಡಿಕೆಯನ್ನು ಅವ್ರ ಗಾಡಿಗೆ ಹಾಕುವಾಗ ದುಡ್ಡು ಕೊಟ್ಟು ಮಾಲ್ ತಗೊಂಡು ಹೋಗ್ತಾರೆ. ಬಹಳ ಸಂತೋಷ ಸೀತಾರಾಮ್ ಸುಬ್ಬ ಹೆಗಡೆಯವರೇ, ಮೂಲತಃ ನೀವು ಯಕ್ಷಗಾನ ಕಲಾವಿದರು, ಜೊತೆಗೆ ಕೃಷಿಯನ್ನು ಕೂಡ ಮುಂದುವರಿಸಿಕೊಂಡು ಹೋಗಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಯಕ್ಷಗಾನ ಕಲಾವಿದ ಮತ್ತು ಕೃಷಿ ಬದುಕು ಕುರಿತು ಹೊನ್ನಾವರದ ಸೀತಾರಾಮ್ ಸುಬ್ಬ ಹೆಗಡೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ಉತ್ತಮವಾದಂತಹ ಬೆಳೆಯನ್ನು ಪಡೆಯಬೇಕಿದ್ರೆ ಫಲವತ್ತಾದಂತಹ ಮಣ್ಣು ಅತಿ ಅವಶ್ಯ. ಕೆಲವೊಂದು ವೇಳೆ ಮಣ್ಣು ಫಲವತ್ತಾಗಿದ್ದರೂ ಉತ್ತಮ ಬೆಳೆ ಬರುವುದೇ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿವೆ. ಸಸ್ಯಗಳಿಗೆ ಅವಶ್ಯಕವಾದಂತಹ ಎಲ್ಲ ಸಸ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಹೇರಳವಾಗಿದ್ದು ಸಸ್ಯಗಳಿಗೆ ದೊರೆಯುವ ಹಾಗಿದ್ದರೆ ಅಂತಹ ಮಣ್ಣನ್ನು ಫಲವತ್ತಾದ ಮಣ್ಣು ಅಂತ ಹೇಳ್ಬೋದು. ಆದರೆ ಎಲ್ಲ ಫಲವತ್ತಾದ ಮಣ್ಣುಗಳು ಉತ್ತಮ ಅಂದರೆ ಹೆಚ್ಚಿನ ಇಳುವರಿಯನ್ನು ಕೊಡುವುದಿಲ್ಲ. ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬರುವಂತಹ ಬೆಳೆಯ ಇಳುವರಿಯನ್ನು ಆ ಮಣ್ಣಿನ ಇಳುವರಿ ಉತ್ಪಾದನಾ ಸಾಮರ್ಥ್ಯ ಎಂದು ಹೇಳ್ಬೋದು. ಮಣ್ಣಿನ ಗುಣಲಕ್ಷಣಗಳನ್ನು ನೋಡಿದರೆ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಹಾಗೂ ಜೈವಿಕ ಗುಣಗಳು, ಇವು ಮೂರು ಕೂಡ ಸಮತೋಲನದಲ್ಲಿ ಇರಬೇಕಾಗ್ತದೆ. ಭೌತಿಕ ಗುಣಗಳಲ್ಲಿ ಮುಖ್ಯವಾಗಿ ಬಣ್ಣ, ಕಣಗಳ ಗಾತ್ರ, ಮಣ್ಣಿನ ರಚನೆ, ನೀರು ಹಿಡಿಯುವಂತಹ ಸಾಮರ್ಥ್ಯ ಇವೆಲ್ಲವೂ ಕೂಡ ಮುಖ್ಯವಾಗ್ತವೆ. ಮಣ್ಣಿನ ಬಣ್ಣಗಳು ಬಿಳಿಯಿಂದ ಕಪ್ಪು ಬಣ್ಣಗಳ ಕಡೆಗೆ ಬಂದಂತೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಬಿಳಿ ಬಣ್ಣದ ಮಣ್ಣುಗಳಲ್ಲಿ ಸಾಮಾನ್ಯವಾಗಿ ಸಾವಯವ ವಸ್ತುಗಳು ಮತ್ತು ಜೇಡಿಯ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿರ್ತದೆ. ಕಪ್ಪು ಮಣ್ಣುಗಳಲ್ಲಿ ಸಾವಯವ ಮತ್ತು ಜೇಡಿ ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ಸಾವಯವ ಅಂಶವು ಕಡಿಮೆ ಇದ್ದರೂ ಜೇಡಿ ಅಂಶವು ಹೆಚ್ಚಿರುವುದರಿಂದ ಫಲವತ್ತತೆ ಹೆಚ್ಚಾಗಿರ್ತದೆ. ಮಣ್ಣಿನ ಕಣಗಳ ಗಾತ್ರಗಳನ್ನು ಗಣನೆಗೆ ತೆಗೆದುಕೊಂಡಾಗ ಮಣ್ಣಿನ ಕಣಗಳನ್ನು ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಮೂರು ರೀತಿಯಲ್ಲಿ ವಿಂಗಡಿಸಬಹುದು. ಮರಳು ಅಂದರೆ 2 mm ಸೊನ್ನೆ ಪಾಯಿಂಟ್ 0.02 mm ವರೆಗೆ, ಸಿಲ್ಟ್ 0.02 mm ನಿಂದ 0.002 mm ವರೆಗೆ, ಹಾಗೂ ಜೇಡಿ 0.002 mm ಗಿಂತ ಕಡಿಮೆ ಗಾತ್ರದ ಕಣಗಳು ಇರುವಂತಹದ್ದು. ಮರಳು, ಸಿಲ್ಟ್ ಮತ್ತು ಜೇಡಿ ಕಣಗಳ ಮಿಶ್ರಣವನ್ನು ಕೃಷಿ ಮಣ್ಣು ಎಂದು ಕರೆಯಬಹುದು. ಈ ಮೂರು ವಿಧದ ಕಣಗಳ ಬೇರೆ ಬೇರೆ ಪ್ರಮಾಣದ ಮಿಶ್ರಣಗಳಿರುವ ಮಣ್ಣುಗಳನ್ನು ಅನೇಕ ವಿಧಗಳಾಗಿ ವಿಭಾಗಿಸಬಹುದು. ಮಣ್ಣಿನಲ್ಲಿ ಮರಳು ಕಣಗಳು ತುಂಬಾ ಪ್ರಮಾಣದಲ್ಲಿದ್ದು ಜೇಡಿ ಮತ್ತು ಸಿಲ್ಟ್ ಕಣಗಳು ಕಡಿಮೆ ಇದ್ರೆ ಅಂತಹ ಮಣ್ಣನ್ನು ಮರಳು ಮಣ್ಣು ಎಂದು ಕರೆಯಬಹುದು. ಮರಳು ಮಣ್ಣು ಸಾಮಾನ್ಯವಾಗಿ ಅಷ್ಟೊಂದು ಫಲವತ್ತಾಗಿರುವುದಿಲ್ಲ. ಇಂತಹ ಮಣ್ಣಿಗೆ ಪ್ರಧಾನವಾಗಿ ನೀರು ಮತ್ತು ಸಸ್ಯ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಗುಣ ಇರುವುದಿಲ್ಲ. ಇಂತಹ ಮಣ್ಣಿನಲ್ಲಿ ಬೆಳೆಯ ಇಳುವರಿ ತುಂಬಾ ಕನಿಷ್ಠ ಪ್ರಮಾಣದಲ್ಲಿರುತ್ತದೆ. ಇಂತಹ ಮಣ್ಣಿನಲ್ಲಿ ಎಲ್ಲ ವಿಧದ ಬೆಳೆಗಳನ್ನು ಬೆಳೆಯುವುದಕ್ಕೆ ಬರುವುದಿಲ್ಲ. ಮರಳು ಮಣ್ಣುಗಳಲ್ಲಿ ನೆಲಗಡ್ಡೆ, ಆಲೂಗಡ್ಡೆ, ಇತರೆ ನೆಲದಲ್ಲಿ ಬರುವಂತಹ ಗಡ್ಡೆಗಳು, ಈ ಬೆಳೆಗಳಿಗೆ ಇದು ಸೂಕ್ತವಾದಂತಹ ಮಣ್ಣಾಗಿದೆ. ಮರಳು ಮಣ್ಣು ಭೂಮಿಗಳಿಗೆ ನೀರನ್ನು 4-5 ದಿವಸಗಳಿಗೆ ಒಂದ್ಸರಿ ಹಾಯಿಸಬೇಕು ಮತ್ತು ಗೊಬ್ಬರಗಳನ್ನು ಹೆಚ್ಚಿನ ಕಂತುಗಳಲ್ಲಿ ಕೊಡಬೇಕಾಗ್ತದೆ. ಗೋಡು ಮಣ್ಣು ಎಲ್ಲ ರೀತಿಯ ಬೆಳೆಗಳಿಗೂ ಸೂಕ್ತವಾದಂತಹ ಮಣ್ಣು. ಈ ಮಣ್ಣಿನಲ್ಲಿ ಒಂದು ಸಮ ಪ್ರಮಾಣದ ಮರಳು, ಸಿಲ್ಟ್ ಮತ್ತು ಜೇಡಿ ಅಂಶ ಇರುತ್ತದೆ. ಅಂದರೆ ಅವುಗಳ ಮಿಶ್ರಣವು ನೀರು ಮತ್ತು ಪೋಷಕಾಂಶಗಳನ್ನು ಸಾಧಾರಣ ಪ್ರಮಾಣದಲ್ಲಿ ಹಿಡಿದಿಡುವಂತಹ ಶಕ್ತಿಯನ್ನು ಹೊಂದಿರುತ್ತವೆ. ಈ ಮಣ್ಣಿಗೆ ಮರಳು ಮಣ್ಣಿಗಿಂತ ಕಡಿಮೆ ಪ್ರಮಾಣದ ನೀರಿನಲ್ಲಿ ಹೆಚ್ಚಿನ ಇಳುವರಿ ಕೊಡುವಂತಹ ಸಾಮರ್ಥ್ಯ ಇರುತ್ತದೆ. ಹಾಗೆಯೇ ಗೊಬ್ಬರಗಳ ನಿರ್ವಹಣೆಯೂ ಕೂಡ ಸುಲಭವಾಗ್ತದೆ. ಗೊಬ್ಬರ ಪೋಲಾಗುವಿಕೆ ಕಡಿಮೆಯಾಗ್ತದೆ. ಮಣ್ಣಿನಲ್ಲಿ ಉಳಿದ ಎಲ್ಲ ಕ್ರಿಯೆಗಳು ಸರಾಗವಾಗಿ ನಡೆಯುವುದಕ್ಕೆ ಸಹಕಾರಿಯಾಗ್ತದೆ. ಮಣ್ಣಿನಲ್ಲಿ 30%ಕ್ಕಿಂತ ಹೆಚ್ಚಿನ ಪ್ರಮಾಣದ ಜೇಡಿ ಇರುವಂತಹ ಮಣ್ಣುಗಳನ್ನು ಜೇಡಿ ಮಣ್ಣು ಎಂದು ಕರೆಯಲಾಗ್ತದೆ. ಈ ಮಣ್ಣಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಹಿಡಿದಿಡುವಂತಹ ಶಕ್ತಿ ತುಂಬಾ ಹೆಚ್ಚಿರುತ್ತದೆ. ಕಡಿಮೆ ನೀರಿನ ಅವಶ್ಯಕತೆ ಇರ್ತದೆ. 20-25 ದಿವಸಗಳಿಗೆ ಒಂದ್ಸಾರಿ ನೀರನ್ನು ಹಾಯಿಸಿದರೆ ಸಾಕಾಗ್ತದೆ. ಜೇಡಿ ಮಣ್ಣು ಅತ್ಯಂತ ಫಲವತ್ತಾದಂತಹ ಮಣ್ಣಾಗಿದ್ದು ಗೊಬ್ಬರಗಳು ಪೋಲಾಗುವುದಿಲ್ಲ. ಕೆಂಪು ಜೇಡಿ ಮಣ್ಣುಗಳಿಗಿಂತ ಕಪ್ಪು ಜೇಡಿ ಮಣ್ಣುಗಳು ಹೆಚ್ಚು ಫಲವತ್ತಾಗಿರ್ತವೆ. ಮಣ್ಣಿನ ಗುಣಲಕ್ಷಣಗಳ ಬಗ್ಗೆ ಮಾತನಾಡುವಾಗ ಮಣ್ಣಿನ ಭೌತಿಕ ಗುಣದ ಜೊತೆಗೆ ಜೈವಿಕ ಚಟುವಟಿಕೆಯ ಬಗ್ಗೆಯೂ ಕೂಡ ನಾವು ಗಮನವನ್ನು ಹರಿಸಬೇಕು. ಮಣ್ಣು ಒಂದು ಜೀವಂತವಾದಂತಹ ವಸ್ತು. ಮಣ್ಣಿನಲ್ಲಿ ಒಳಗೆ ಹಾಗೂ ಹೊರಗೆ ಇರುವಂತಹ ಎಲ್ಲ ಜೀವಜಂತುಗಳಿಗೆ ವಸತಿಯಾಗಿದೆ. ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಆಕ್ಟಿನೋಮೈಸೆಟ್ಸ್ಗಳು ಇವು ಪ್ರಮುಖವಾದಂತಹ ಸೂಕ್ಷ್ಮಾಣುಜೀವಿಗಳಾದರೆ ಕಣ್ಣಿಗೆ ಕಾಣುವಂತಹ ಇನ್ನಿತರ ಎರೆಹುಳು ಹಾಗೂ ಇನ್ನಿತರ ಹುಳಗಳ ಚಟುವಟಿಕೆಯು ಕೂಡ ಮಣ್ಣಿನಲ್ಲಿ ಜಾಸ್ತಿ ಇರ್ತವೆ. ಜೈವಿಕ ಗುಣವು ನೇರವಾಗಿ ಮತ್ತು ನಿರಂತರವಾಗಿ ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಆ ಗುಣಗಳಲ್ಲಿ ಆಗುವಂತಹ ಬದಲಾವಣೆಯು ನೇರವಾಗಿ ಸೂಕ್ಷ್ಮ ಜೀವಿಗಳ ಮೇಲೆ ಆಗ್ತದೆ. ಸಸ್ಯಗಳು ಹಾಗೂ ಮಣ್ಣಿನ ಕಣಗಳ ನಡುವೆ ಇರುವಂತಹ ಕೊಂಡಿಗಳು ಈ ಸೂಕ್ಷ್ಮ ಜೀವಿಗಳು ಅಂತ ಹೇಳಬಹುದು. ಸಸ್ಯಗಳು ತಮ್ಮ ಆಹಾರವಾಗಿ ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ತವೆ. ಸಸ್ಯ ಪೋಷಕಾಂಶಗಳು ನಿರಂತರವಾಗಿ ಸೂಕ್ಷ್ಮ ಜೀವಿಗಳ ಮುಖೇನ ನಡೀತದೆ. ಕೃಷಿ ಬೆಳೆಗೆ ಕೊಡುವಂತಹ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳು ಮೊದಲು ಸೂಕ್ಷ್ಮಜೀವಿಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿರುವಂತಹ ಸರಳ ರಾಸಾಯನಿಕ ವಸ್ತುಗಳನ್ನು ಆಹಾರವಾಗಿ ಸೇವಿಸುತ್ತವೆ. ಈ ಸರಳ ರಾಸಾಯನಿಕ ವಸ್ತುಗಳನ್ನು ಸಸ್ಯಗಳು ಕೂಡ ತಮ್ಮ ಆಹಾರವಾಗಿ ಬೇರುಗಳ ಮುಖಾಂತರ ಹೀರಿಕೊಳ್ಳುತ್ತವೆ. ಮಣ್ಣಿನಲ್ಲಿರುವ ಸಾವಯವ ವಸ್ತುಗಳಲ್ಲಿ ಸರಳ ರಾಸಾಯನಿಕಗಳು ಸಾವಯವ ರೂಪದಲ್ಲಿದ್ದರೆ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿರುವಂತಹ ಸಾವಯವ ಪದಾರ್ಥಗಳನ್ನು ತಿಂದು ಸಾವಯವ ಇಂಗಾಲ ಮತ್ತು ಸ್ವಲ್ಪ ಪ್ರಮಾಣದ ಸರಳ ರಾಸಾಯನಿಕಗಳನ್ನು ತಮ್ಮ ದೇಹದ ಬೆಳವಣಿಗೆಗೆ ಉಪಯೋಗಿಸಿಕೊಳ್ಳುತ್ತವೆ. ಉಳಿದ ಸರಳ ರಾಸಾಯನಿಕಗಳನ್ನು ಮಣ್ಣಿಗೆ ಸೇರಿಸಲಾಗುತ್ತದೆ. ಈ ಸರಳ ರಾಸಾಯನಿಕಗಳನ್ನು ಬೇರುಗಳ ಮುಖಾಂತರ ಸಸ್ಯಗಳು ಹೀರಿಕೊಳ್ಳುತ್ತವೆ. ಹೀಗೆ ಸೂಕ್ಷ್ಮಜೀವಿಗಳು ಸಾವಯವ ವಸ್ತುವನ್ನು ರಾಸಾಯನಿಕವಾಗಿ ಪರಿವರ್ತಿಸುವಾಗ ಅಂಟು ದ್ರವಗಳು ಹಾಗೂ ಸಸ್ಯ ಬೆಳವಣಿಗೆ ಪ್ರಚೋದಕಗಳನ್ನು ಸ್ರವಿಸುತ್ತವೆ. ಅಂಟು ದ್ರವಗಳು ಮಣ್ಣಿನ ಕಣರಚನೆಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ವಸ್ತುಗಳು. ಈ ಅಂಟು ದ್ರವಗಳಿಂದಾಗಿ ಕಣರಚನೆಯು ಸಸ್ಯ ಬೇರುಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಹಾಗೂ ಸಸ್ಯ ಬೆಳವಣಿಗೆಯ ಪ್ರಚೋದಕಗಳು ಬೆಳೆಯ ಬೆಳವಣಿಗೆಗೆ ಸಹಕರಿಸುತ್ತವೆ. ಹಾಗೆಯೇ ಮಣ್ಣಿನ ರಾಸಾಯನಿಕ ಗುಣಗಳು ಸಸ್ಯ ಬೆಳವಣಿಗೆಗೆ ಪೂರಕವಾಗಿದ್ದರೆ ಮಣ್ಣು ಆರೋಗ್ಯವಾಗಿದೆ ಹಾಗೂ ಸಮತೋಲನದಲ್ಲಿ ಇದೆ ಅಂತ ಹೇಳಬಹುದು. ಸಸ್ಯ ಪೋಷಕಾಂಶಗಳ ದೊರೆಯುವಿಕೆ ಮಣ್ಣಿನ ರಾಸಾಯನಿಕ ಗುಣಗಳನ್ನು ಅವಲಂಬಿಸಿದೆ. ರಾಸಾಯನಿಕ ಗುಣಗಳಲ್ಲಿ ಮುಖ್ಯವಾದಂತಹದ್ದು ಮಣ್ಣಿನ ರಸಸಾರ. ಇದನ್ನು ಪಿಎಚ್ ಮಾಪಕದಿಂದ ಅಳಿತಾರೆ. ಈ ಮಾಪಕದಲ್ಲಿ 1-14 ಗುಣಾಂಕಗಳಿವೆ. ಈ ಮಾಪಕದ ಗುಣಾಂಕಗಳ ಆಧಾರದ ಮೇಲೆ ಮಣ್ಣನ್ನು 3 ವಿಭಾಗಗಳಾಗಿ ವಿಂಗಡಿಸಬಹುದು. ತಟಸ್ಥ ಮಣ್ಣು ಮಣ್ಣಿನ ರಸಸಾರ 6-8.5 ಇರುತ್ತದೆ. ಹುಳಿ ಮಣ್ಣು 6 ಕಡಿಮೆ ರಸಸಾರ. ಕ್ಷಾರೀಯ ಮಣ್ಣು 8.5 ಹೆಚ್ಚಿನ ರಸಸಾರ ಇರುವಂತಹ ಮಣ್ಣು. ಮಣ್ಣಿನ ರಸಸಾರ ಅಂದರೆ ಪಿಎಚ್ 6-8.5 ಇರುವಂತಹ ಮಣ್ಣನ್ನು ತಟಸ್ಥ ಮಣ್ಣು ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಪೋಷಕಾಂಶಗಳ ಚಕ್ರ ಅಂದರೆ ಸಾವಯವ ರೂಪದಿಂದ ಸರಳ ರಾಸಾಯನಿಕ ರೂಪಕ್ಕೆ ನಿರಂತರವಾಗಿ ಬದಲಾವಣೆ ನಡೀತಾ ಇರ್ತದೆ. ಹಾಗೆ ಸಸ್ಯಗಳ ಬೆಳವಣಿಗೆಗೂ ಅನುಕೂಲವಾಗುವುದರಿಂದ ಮಣ್ಣಿನಲ್ಲಿನ ರಾಸಾಯನಿಕ ರೂಪದ ಪೋಷಕಾಂಶಗಳು ಸಾವಯವ ರೂಪದಲ್ಲಿ ಸ್ಥಿರವಾಗುತ್ತವೆ. ಈ ಕ್ರಿಯೆ ನಿರಂತರವಾಗಿ ನಡೆಯುವಂತಹದ್ದು ಮಣ್ಣಿನ ಆರೋಗ್ಯದ ದೃಢತೆಯನ್ನು ತೋರಿಸುತ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಈಗ ವಾಣಿಜ್ಯ ಪ್ರಕಟಣೆಗಳು. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ. ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅವ ಬಾಟ್ಲಲ್ಲಿ ಹಾಲ್ ಹಾಕೊಡು. ನೋಡ ಶಕ, ಮಗು ಹೆಂಗ ಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ ಸುರಕ್ಷಿತ ಗರ್ಭಧಾರಣೆ ಹೆರಿಗೆ ಮತ್ತು ಪ್ರಸವಾನಂತರದ ಆರೈಕೆಯನ್ನು ಉತ್ತೇಜಿಸಲು ಬಂದಿದೆ ಸುಮನ್ ಯೋಜನೆ. ಯಾವುದೇ ವೆಚ್ಚವಿಲ್ಲದೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಮತ್ತು ತುರ್ತು ಆರೈಕೆ ಸೇವೆಯನ್ನು ಒದಗಿಸುವುದು ಸುಮನ್ ಯೋಜನೆ. ಪ್ರತಿಯೊಬ್ಬ ಮಹಿಳೆ ಹಾಗೂ ನವಜಾತ ಶಿಶುಗಳಿಗೆ ಆಶ್ವಾಸನೆ, ಘನತೆ, ಗೌರವಾನ್ವಿತ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ ಸುಮನ್ ಯೋಜನೆ. ಎಲ್ಲಾ ತಾಯಿ ಮತ್ತು ನವಜಾತ ಶಿಶು ಮರಣವನ್ನು ಅಂತ್ಯಗೊಳಿಸುವುದು ಸುಮನ್ ಯೋಜನೆಯ ಉದ್ದೇಶ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು

ನೆಟೆ ಮಾಡಲು ಮೇಡ ದಯೆ ಒಳಗಲು ಮೇಡ ದಯೆ ನನಗೋದಲೆ ರಂಗೆ ನಾ